ಬೆಳೆಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಹಿಂಗಾರು ಹೊಂದಾನಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು, ಹಿಂಗಾರು ಹೊಂದಾನಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಇನ್ನೊಬ್ಬಳು ಒಂಬತ್ತು ಹಾಗೂ ಹನ್ನೊಂದು ಅವನು ತಂದು ಬೇಗನೆ ಹಾಕಲುಬಹುದು, ಇನ್ನೊಬ್ಬಳು ಒಂಬತ್ತು ಹಾಗೂ ಹನ್ನೊಂದು ಅವನು ತಂದು ಬೇಗನೆ ಹಾಕಲುಬಹುದು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು, ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಇನ್ನೊಬ್ಬೈದು ಹೆಚ್ಚ ಒಂಬತ್ತು ಹನ್ನೊಂದು ಅವನು ತಂದು ಬೇಗನೆ ಬೇಸಾಯ ಮಾಡು, ಇನ್ನೊಬ್ಬೈದು ಹೆಚ್ಚ ಒಂಬತ್ತು ಹನ್ನೊಂದು ಅವನು ತಂದು ಬೇಗನೆ ಬೇಸಾಯ ಮಾಡು. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ. ನಾವು ಮಹಿಳೆಯರು, ನಾವು ಸಬಲಿಯರು, ನಮ್ಮ ಛಲವಿದುವೆ ಸುಸ್ಥಿರ, ನಾವು ತಿಳಿದವರು, ನಾವು ಕಲಿತವರು, ನಮ್ಮ ಬಲವಿದೆ ನಿರಂತರ. ನಾವು ಮಹಿಳೆಯರು, ನಾವು ಸಬಲಿಯರು, ನಮ್ಮ ಛಲವಿದುವೆ ಸುಸ್ಥಿರ, ನಾವು ತಿಳಿದವರು, ನಾವು ಕಲಿತವರು, ನಮ್ಮ ಬಲವಿದೆ ನಿರಂತರ. ಸುಜಲ ಯೋಜನೆಯ ಸಫಲ ಸಾಧನೆಯ ಜನರಿಗೆಲ್ಲ ನಾವು ತಿಳಿಸುವ, ನೆಲದ ಹಸಿರನ್ನು ಜಲದ ಕುಸಿದನ್ನು ಜಗದ ಜನಕ್ಕೆಲ್ಲ ಉಳಿಸುವ, ಸುಜಲ ಯೋಜನೆಯ ಸಫಲ ಸಾಧನೆಯ ಜನರಿಗೆಲ್ಲ ನಾವು ತಿಳಿಸುವ, ಸಂಘ ಸೇರುವ ಶಾಂತಿ ಪಡೆಯುವ ಕಷ್ಟ ನೋವನ್ನು ಕಳೆಯುವ, ಸಂಘ ಸೇರುವ ಶಾಂತಿ ಪಡೆಯುವ ಕಷ್ಟ ನೋವನ್ನು ಕಳೆಯುವ, ಅರಿತು ನಡೆಯುವ ಬೆರೆತು ತುಳಿಯುವ ಎಲ್ಲ ಒಟ್ಟಿಗೆ ಬಾಳುವ, ಎಲ್ಲ ಒಟ್ಟಿಗೆ ಬಾಳುವ. ನಾವು ಮಹಿಳೆಯರು, ನಾವು ಸಬಲಿಯರು, ನಮ್ಮ ಛಲವಿದುವೆ ಸುಸ್ಥಿರ, ನಾವು ತಿಳಿದವರು, ನಾವು ಕಲಿತವರು, ನಮ್ಮ ಬಲವಿದೇ